ಟಿವಿ ವಿದ್ಯಾಶಂಕರ್ ಹಾಗೂ ಡಿಆರ್ ಶಿವಪ್ರಕಾಶ್. ಸಮಗ್ರ ನಿರ್ವಹಣೆ ಡಾ ನಿರ್ಮಲಾ ಸಿ ಎಲಿಗಾರ್. ಕೃಷಿರಂಗದಲ್ಲಿ ಈಗ ಶ್ರೀಮಂತ್ ಡೊಂಗರ್ಗಾಂವ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. Thank you.